ಪುನಃ ಕಥಂ ಪುನಃ ಆತ್ಮಭೇದ ನಿಮಿತ್ತ ಇವ ಆತ್ಮಭೇದ ನಿಮಿತ್ತ ಇವ ವ್ಯವಹಾರಃ ವ್ಯವಹಾರಃ ಏಕಸ್ಮಿನ್ ಆತ್ಮನಿ ಏಕಸ್ಮಿನ್ ಆತ್ಮನಿ ಅವಿದ್ಯಾಕೃತಃ ಅವಿದ್ಯಾಕೃತಃ ಉಪಪದ್ಯತೆ ಇತಿ ಉಪಪದ್ಯತೆ ಇತಿ ಆತ್ಮನು ಒಬ್ಬನೇ ಇರುವಾಗ ಏಕಸ್ಮಿನ್ ಆತ್ಮನಿ ಒಬ್ಬನೇ ಆತ್ಮನು ಇರುವಾಗ ಆ ಆತ್ಮನಲ್ಲಿ ಭೇದಗಳು ಇಲ್ಲ ಅಂತ ಆಗುತ್ತೆ. ನಿಮ್ಮ ಮಾತನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಆಮೇಲೆ ನೀವು ಅಂತೀರಾ ಅವಿದ್ಯಾಕೃತ ಭೇದ ಅಂತೀರ. ಭೇದಗಳೇ ಇರೋದಿಲ್ಲ ಅಂದಮೇಲೆ ಅವಿದ್ಯಾಕೃತವಾದ ಭೇದಗಳಾದರೂ ಯಾಕಿರ್ಬೇಕು? ಭಗವತ್ ತತ್ವ ಇದು ಭೇದರಹಿತ ಅಂತ ಆದಮೇಲೆ ಅವನು ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ ಅಂತಾಯ್ತು. ಆಮೇಲೆ ನಾವು ಕೇಳಿದ್ವಿ ಈ ಜೀವಾತ್ಮರುಗಳೆಲ್ಲ ಏನು ಅಂತ. ಅದೇ ಆತ್ಮನಿಂದ ಉಂಟಾಗಿದ್ದಾರೆ. ಆ ಆತ್ಮನಿಂದ ಹೇಗೆ ಉಂಟಾದರು ಅಂತ ಕೇಳಿದ್ವಿ. ನಮ್ ಕೇಳಿಕೆ ಉದ್ದೇಶ ಆತ್ಮನೇ ಅನೇಕವಾದನೋ ಆತ್ಮನಿಂದ ಅನೇಕರು ಹುಟ್ಟಿಕೊಂಡರು ಯಾವ ರೀತಿ ಇದು ಅನೇಕ ಅವಿದ್ಯಾಕೃತ ಅಂತ ಹೇಳಿದ್ವಿ. ಅವಿದ್ಯಾಕೃತವಾಗಿ ಆದರೂ ಕೂಡ ಆತ್ಮನಲ್ಲಿ ಭೇದಗಳು ಯಾಕಾಗ್ತವೆ? ಒಬ್ಬರು ಒಬ್ಬರು ಹೋದಾಯ್ತು, ಯಾಕೆ ತಾನೇ ಅದು ಹೊಂದಿ ಬರ್ತದೆ? ಉಚ್ಯತೆ ರೂಪಕಾರ್ಯ ಸಮಾಖ್ಯಾಶ್ಚ ರೂಪಕಾರ್ಯ ಸಮಾಖ್ಯಾಶ್ಚ ವಿದ್ಯಂತೆ ತತ್ರ ತತ್ರ ವೈ ವಿದ್ಯಂತೆ ತತ್ರ ತತ್ರ ವೈ ಆಕಾಶಸ್ಯ ನ ಭೇದೋಸ್ತಿ ಆಕಾಶಸ್ಯ ನ ಭೇದೋಸ್ತಿ ತದ್ವತ್ ಜೀವೇಷು ನಿರ್ಣಯ ತದ್ವತ್ ಜೀವೇಷು ನಿರ್ಣಯ 140 ಭಾಷ್ಯ ಯಥಾ ಇಹ ಆಕಾಶೆ ಯಥಾ ಇಹ ಆಕಾಶೇ ಏಕಸ್ಮಿನ್ ಏಕಸ್ಮಿನ್ ಘಟ ಕರಕ ಕರಕ ಅಪವರಕಾದಿ ಅಪವರಕಾದಿ ಆಕಾಶಾನಾಂ ಆಕಾಶಾನಾಂ ಅಲ್ಪತ್ವ ಮಹತ್ವಾದಿ ರೂಪಾಣಿ ಅಲ್ಪತ್ವ ಮಹತ್ವಾದಿ ರೂಪಾಣಿ ವಿದ್ಯಂತೆ ವಿದ್ಯಂತೆ ಅಂದ್ರೆ ಉದಾಹರಣೆ ಸಹಿತ ಯಥಾ ಇಹ ಆಕಾಶೆ ಅಸ್ಮಿನ್ ಲೋಕೆ ಇಹ ಅನ್ನೋ ಶಬ್ದ ಏನು ತೋರಿಸ್ತದೆ? ಈ ಇಂದ್ರಿಯಗಳ ಮೂಲಕವಾಗಿ ಈ ಶಬ್ದ ಸ್ಪರ್ಶಾದಿಗಳಿಗೆ ಒಳಪಟ್ಟು ನಾವು ಏನು ಈಗ ವ್ಯವಹಾರಗಳನ್ನು ಮಾಡ್ತೇವೋ ಆ ಲೋಕಕ್ಕೆ ಇಹ ಅನ್ನೋ ಶಬ್ದ. ಅದಕ್ಕೆ ಏನು ಹತ್ತಿರ ಸಂಸ್ಕೃತವಾಗ ಇಹ ಅಂತ ಏನು ಬರ್ತದೆ ಅಲ್ಲಿ ಅಸ್ಮಿನ್ ಲೋಕೆ. ಕಸ್ಮಿನ್ ಲೋಕೆ ಈ ಇಂದ್ರಿಯಗಳು ಈ ವಿಷಯಗಳು ಏನು ಈ ಪ್ರಕಾರವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದು ಕಂಡು ಬರುತ್ತದೆ. ಅಸ್ಮಿನ್ ಲೋಕೆ ಅಂತ ಈ ಲೋಕದಲ್ಲಿ ಇಹ ಏಕಸ್ಮಿನ್ ಒಂದು ನಮ್ಮ ಅನುಭವಗಳು ಹೇಗಿವೆ? ಏಕಸ್ಮಿನ್ ಆಕಾಶಕ್ಕೆ ಒಂದೇ ಒಂದು ಆಕಾಶವು ಏನಾಗಿದೆ? ಘಟ ಕರಕ ಅಪವರಕಾದಿ ಏನನ್ಸದು ಒಂದು ದೊಡ್ಡ ಮಡಿಕೆ ಒಂದು ಚಿಕ್ಕ ಕುಡಿಕೆ ಚಾಯ್ವಾರ ಚಿಕ್ಕ ಕುಡಿಕೆ ಅಥವಾ ಒಂದು ಮನೆ ಅದರ ಜೊತೆ ಆಕಾಶ ಅಂತ ಸೇರಿಸ್ತೇವೆ. ದೊಡ್ಡ ಘಟಾಕಾಶ ಕುಡಿಕೆ ಕುಡಿಕೆ ಆಕಾಶ ಮನೆ ಆಕಾಶ ಆಲಯ ಇಕಸ್ಮಿನ್ ಆಕಾಶೇ ಈ ಲೋಕದಲ್ಲಿ ಇರುವಂತಹ ನಮ್ಮ ತಿಳುವಳಿಕೆ ಒಂದು ಆಕಾಶವನ್ನ ನಾವು ಘಟ ಆಕಾಶ, ಕರಕ ಆಕಾಶ, ಅಪವರ್ಕ ಆಕಾಶ, ಆದಿ ಆದಿಯೊಳಗೆ ಬಯಲಾಕಾಶ, ದೇವಾಲಯ ಆಕಾಶ, ಆದಿ ಆಮೇಲೆ ಅವುಗಳಿಗೆ ಅಲ್ಪತ್ವ ಮಹತ್ವಾದಿ ರೂಪಾದಿ. ಇದು ದೊಡ್ಡದಪ್ಪ, ಇದು ಚಿಕ್ಕದಪ್ಪ. ಅಲ್ಪತ್ವ ಮಹತ್ವಾದಿ ರೂಪಾಣಿ ವಿದ್ಯಂತಿ. ಎಷ್ಟವ ಆಕಾಶ, ಆದ್ರೆ ಆ ಒಂದೇ ಇದ್ದರೂ ಕೂಡ ಅದರೊಳಗೆ ಎಷ್ಟು ಭೇದಗಳು. ಅಲ್ಲೊಂದು ಶಬ್ದ ಹಾಕಿದ್ದಾರೆ, ನೀವು ಲಕ್ಷ್ಮ ನೋಡ್ಲಿಲ್ಲ, ಪೀಠಿಕೆ ಪೀಠಿಕೆಯಲ್ಲಿ ಕಥಂ ಪುನಃ ಆತ್ಮಭೇದ ನಿಮಿತ್ತ ಇವ ವ್ಯವಹಾರ. ಆ ಶಬ್ದದ ಮಹತ್ವ ಎಲ್ಲಿ ಬೇಕಾದಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ. ಅದು ಟ್ರಂಪ್ ಕಾರ್ಡ್ ಇದ್ದ ಹಾಗೆ. ಇವ ರಸಿಕ್, ಆ ಇವ ಒಂದು ಹಾಕ್ಬಿಟ್ರೆ ಅಂದ್ರೆ ಇಂಗ್ಲಿಷ್ ಒಳಗೆ ಏನು ಆಸ್ ದೋ, ಆಸ್ ಇಫ್, ಆಸ್ ದೋ, ಪೂರಾ ಅರ್ಥ ಕಂಪ್ಲೀಟ್ ಆಗ್ಬಿಡ್ತದೆ. ನಮ್ಮ ಎಲ್ಲ ವ್ಯವಹಾರಗಳು ವ್ಯವಹಾರಗಳಂತೆ ನಡೆದಿವೆ ಅಷ್ಟೇ ವಿನಃ ಅವು ಯಾವೂ ನಡೆದೇ ಇಲ್ಲ. ಇವ ಇಹ ಆಕಾಶ ಏಕಸ್ಮಿನ್ ಘಟಕ ಘಟಕರ ಘಟ ಕರಕ ಅಪವರಕಾದಿ ಆಕಾಶಾನ ಅಲ್ಪತ್ವ ಮಹತ್ವಾದಿ ರೂಪಾನಿ ವಿದ್ಯಂತೆ ತಥಾ ಕಾರ್ಯಂ ಉದಕ ಆಹರಣ ಧಾರಣ ಶಯನಾದಿ. ಅಲ್ಲಿ ಮತ್ತೆ ಏನಾಗ್ತಾರೆ, ಈ ಘಟಾದಿಗಳ ಮೂಲಕವಾಗಿ ಆಮೇಲೆ ಕಾರ್ಯಗಳು, ಅವುಗಳಿಂದ ಆಗುವಂತ ಕಾರ್ಯಗಳು ಏನು, ಅವುಗಳಿಂದ ಆಗುವಂತ ಕಾರ್ಯಗಳು ಉದಕ, ಉದಕದ ನೀರು, ನೀರು ತುಂಬಿರುವಂತಹ ಘಟಗಳು, ಚಾಯ್ ಕುಡಿಯುವಂತಹ ಘಟಗಳು, ಹೌದ, ಆಮೇಲೆ ಆಹರಣ ತಂದುಕೊಳ್ಳುವಂತಹ ಘಟಗಳು, ತಗೊಂಡು ಹೋಗುವಂತಹ ಘಟಗಳು, ಮಣಿ ನೀರಿನ ಘಟಗಳು, ಕಾಳ ಕಾಳ ತುಂಬಿಡ್ತಾರೆ, ಕಾಳ ತುಂಬಿಡ್ತಾರೆ, ಭತ್ತ ತುಂಬಿಡ್ತಾರೆ, ಭತ್ತ ಅಲ್ಲಿ ನೀರು ತುಂಬಿಡಿದ್ರೆ ಭತ್ತನ ತಿನ್ನ. ಆಕಾಶ ಎಷ್ಟು ಒಂದೇ, ಆದ್ರೂ ಕೂಡ ಇಷ್ಟು ಹರಡಿದ್ರೆ ಕೊನೆಗೆ ಇನ್ನೊಂದು ಇನ್ನೊಂದು ಕೊಟ್ಟಿದ್ದಾರೆ. ಏನಂದ್ರೆ ಮಲಗುವಾಗ ಸಣ್ಣ ಘಟದಲ್ಲಿ ನೀರು ತುಂಬಿ ಇಟ್ಟು ಮುಚ್ಚಿ ಮಲ್ಕೋತಾರೆ, ಅದು ಮಲಗುವ ಘಟ. ಶಯನ, ಶಯನಾದಿ ಉದ ಉದ ಉದಕ ಆಹರಣ ಧಾರಣ ಶಯನಾದಿ, ನೀರು ತರೋದು, ಧಾರಣೆ ಇಡೋದು, ಶಯನ ಇಟ್ಟು ಮಲಗೋ, ಇವೆಲ್ಲ ಮೂರು ಬೇರೆ ಬೇರೆ ಚಟುವಟಿಕೆಗಳು, ಘಟದ ಚಟುವಟಿಕೆಗಳು. ಯಾವ ಘಟ, ಆ ಘಟಾಕಾಶ ಅನಿಸ್ಕೊಂಡು ಘಟ, ಆ ಘಟಾಕಾಶ ಅದು ಆಗಿದೆಯೋ ಆದಂತೆ ಅನಿಸ್ತದೆ ಅಷ್ಟೇ. ಇಟ್ಟು ತಿಳುವಳಿ ಚಿತ್ತವನ್ನು ಮುಗೀತು. ಏನು ಭಾರಿ ಕಷ್ಟ ಬ, ಸಮಾಖ್ಯಾಶ್ಚ ಘಟಾಕಾಶ ಕರಕಾಕಾಶ ಇತ್ಯಾದ್ಯಾಹ ತತ್ಕೃತಾಶ್ಚ ಭಿನ್ನಾ ದೃಶ್ಯಂತೆ. ಅವುಗಳವುಗಳನ್ನು ಎಲ್ಲೆಲ್ಲಿ ಯಾವ್ಯಾವ ಪ್ರಕಾರವಾಗಿ ಉಪಯೋಗಿಸುತ್ತಾರೋ ಅವುಗಳಿಗೆ ತಕ್ಕಂತೆ ಆಖ್ಯಾಶ್ಚ ಹೆಸರುಗಳು. ಆಖ್ಯ ಅಂದ್ರೆ ಹೆಸರು, ಅವುಗಳಿಗೆ ಹೆಸರು. ಏನ್ ಹೆಸರಪ್ಪ, ಯಾವಾಗ ಆ ಘಟವನ್ನ ನಾವು ಏನೂ ಇಲ್ಲ ಅಂತ ಖಾಲಿ ಅಂತ ಹೇಳ್ತೇವೆ, ಅವಾಗ ವ್ಯವಹಾರಿಸ್ತಾ ಇರ್ತಾರೆ ಅಲ್ಲಿ ಘಟಾಕಾಶ ಇದೆ ಅಂತ. ವ್ಯವಸ್ಥೆ ಅಂತ ಹೇಳ್ತಾರೆ ಘಟಾಕಾಶ. ಅಲ್ಲಿ ಆಕಾಶ ಇದೆಯೋ ಘಟಾಕಾಶ ಇದೆಯೋ? ಘಟ ಇದೆ, ಆಕಾಶ ಇದೆ. ಆಕಾಶ ಇಲ್ಲದೆ ಘಟ ಇದೆಯಾ? ಇಲ್ಲ. ಅದರ ಆಕಾಶ ಇದೆ, ಆಕಾಶ ಇದೆ, ಇದ್ದೇನು ಆಕಾಶ. ಘಟಾಕಾಶ ಅಂತ ಯಾಕಂದ್ರೆ ವ್ಯವಹರಿಸಿದ್ರು ಉಪಾಧಿ ವಶವಾಗಿ, ಉಪಾಧಿ ವಶವಾಗಿ. ಉಪಾಧಿ ಇರೋದು ಬೇರೆ, ಉಪಾಧಿ ವಶ ಆಗೋದು ಬೇರೆ. ಅರ್ಥವಿಲ್ಲ. ಹಾ, ಚಪ್ಪಲ ಆಗ ಅನ್ಸಿತ್ತ ಇನ್ಸರ್ಟ್ ಯುವರ್ ಗಂಡು ಸಾಕುದಿಲ್ಲ ಇದೆ ಚಪ್ಪಲ ಆಗ ಯಾರು ಹಾಕ್ಬೇಕಿದ್ರೆ ಹೆಂಗಸರೇ ಹಾಕೋಬೇಕು. ಅದೇ ಬಿಚ್ಚಿ ನೋಡ್ರಿ, ನಂಗೆ ಯಾಕೆ ನೋಡ್ತೀರಿ ನೀವು? ಅದು ಇಂತಲ್ಲ, ಅದನ್ನ ಬಿಚ್ಚಿ ನೋಡ್ರಿ. ಬಿಚ್ಚಿ ಅದು ಬಿಚ್ಚಿದ್ರೆ ಚಪ್ಪಲಿ ಆಕಾರ ಕರೆಕ್ಟ್ ಚಪ್ಪಲಿ ಆಗ್ತದೆ. ಅದ್ರ ಒಂದ್ರ ಒಂದು ಸೇರ್ಸಿ ಹಿಂಗೆ ಮಡಚಿ ಬಿಡ್ತಾರೆ, ಅದು ಏನಾಗ್ಬಿಡ್ತದೆ ಅಂತಂದ್ರೆ ಅದು ಹಾರನಾಗಿ ಆಗ್ತದೆ ಅಷ್ಟೇ. ಬಟ್ ಒಂದೊಂದು ಒಂದೊಂದು ಚಪ್ಪಲಿನೇ ಚಪ್ಪಲಿ ಹಾರ. ಹತ್ತು ಸಾವಿರ ಹತ್ರ ತೊಗೊಂಡ್ಬರ್ತಾವೆ. ಇದು ಎಷ್ಟು ತೊಲೆ ಇರ್ಬೋದು ಏನು ನೋಡಿ, ಸ್ವಲ್ಪ ಗುರಿ ಸರಿಯಾಗಿದೆಯಾ, ಎಷ್ಟು ವರೆಗೆ ಇದೆಯಾ? ಅವನು ತೊಗೊಂಡು ಬಂದು ಹಿಂಗೆ ಮಾಡ್ತಾನೆ. ಇವಳು ಯಾಕೆ ತೋಮನೆ ಹಾರ ನೋಡು ಎಲ್ಲ ಡಬ್ಬ ಡಬ್ಬ ಡಬ್ಬ ಅಂತ ಇರ್ತದೆ. ಈಗ ಹಾರ ಇದೆಯೋ, ಹಾರವೇ ಅವಳು, ಇದೇ ಬೇರೆ. ಆ ಇದ್ದದ್ದನ್ನು ತಾನೇ ಆಗಿಬಿಡೋದು ಬೇರೆ. ಸಮಸ್ಯೆ ಇದ್ದದ್ರಲ್ಲ, ಇಲ್ಲದ್ರಲ್ಲಿ ಸಮಸ್ಯೆನೇ ಇಲ್ಲ. ಲಾಜಿಕ್ ತಪ್ಪಿಡಿದ್ಯಾ? ಇದ್ದ ಇದೆ ಅಂತ ಆಗಿದ್ರೆ ಸಮಸ್ಯೆ ಇಲ್ಲ. ಅವ್ರು ಹೇಳ್ದಂಗೆ ಇಲ್ಲವೇ ಇಲ್ಲ ಅಂತಾಗಿದ್ರೆ ಸಮಸ್ಯೆನೇ ಇಲ್ಲ. ಬ್ರಹ್ಮಚಾರಿಯ ಮಗಳು ಯಾರಿಗೆ ಸಮಸ್ಯೆ ಹೇಳ? ಅವಳಿಂದ ಯಾರಿಗೆ ಸಮಸ್ಯೆ ಇದೆ? ಯಾಕೆ ಅವಳು ಇಲ್ಲೇ ಇದ್ದದ್ರಿಂದ ಸಮಸ್ಯೆ ಇಲ್ಲ, ಇಲ್ಲದ್ರಿಂದ ಸಮಸ್ಯೆ ಇಲ್ಲ. ಸಮಸ್ಯೆ ಎಲ್ಲಿಂದ ಬರುತ್ತದೆ? ಅದು ಏನು ಇದೆ ಇದೆ ಅಂತ ಹೇಳ್ತೀವಿ, ಅದರಲ್ಲಿ ನಾನು ನಾನು ಅಂತ ಏನು ಭಾವಿಸ್ಕೊಳ್ತೀನಿ, ಅಹಂಭಾವ ಬೆಳೆಸ್ಕೊಳ್ತೀನಿ, ನಾನು ನಾನು ಅಂತ ಮೋಹ ಬೆಳೆಸ್ಕೊಳ್ತೀನಿ, ಡೆಲ್ಯೂಡ್ ಆಗ್ತೀನಿ, ಅದರೊಳಗೆ ನಾನು ತಾದಾತ್ಮ್ಯನಾಗ್ಬಿಡ್ತೀನಿ, ಅದು ನಮಗೆ ಸಮಸ್ಯೆ ಆಗಿದೆ. ಮೋಹ ನಮಗೆ ಸಮಸ್ಯೆ ಆಗಿದೆ. ಸಮಾಖ್ಯಾಶ್ಚ ಘಟಾಕಾಶ, ಇದು ಘಟಾಕಾಶ ಅನ್ನ ಹೆಸರು. ಖಾಲಿ ಅದಂತ ನಾವಂತೀವಿ, ವ್ಯವಹಾರಸ್ಥರು ಹೇಳ್ತಾರೆ ಅಲ್ಲಿ ಘಟಾಕಾಶ ಇದೆ. ಅಲ್ಲೇನಿದೆ? ಕರ್ಕಾಕಾಶ. ಆಕ್ಚುಲಿ ಕರ್ಕ ಅಂದ್ರೆ ಭಿಕ್ಷಾಪಾತ್ರೆ, ಹಳಗನ್ನ ಶಬ್ದ, ಸಂಸ್ಕೃತ ಶಬ್ದ ಕೂಡ ಕರ್ಕ. ಕರ್ಕಾಕಾಶ ಇತ್ಯಾದ್ಯ ತತ್ಕೃತಾಶ್ಚ ಭಿನ್ನ ದೃಶ್ಯಂತೆ, ಅನೇಕಾನೇಕ ಭೇದಗಳು ಕಂಡು ಬರುತ್ತವೆ. ತತ್ರ ತತ್ರ ವೈ ವ್ಯವಹಾರ ವಿಷಯೇ ಇತ್ಯರ್ಥಃ. ಅವುಗಳವುಗಳ ಸ್ಥಾನ, ಅವುಗಳವುಗಳ ವ್ಯವಹಾರಕ್ಕೆ ತಕ್ಕಂತೆ, ಅವುಗಳವುಗಳ ಹೆಸರು ಬದಲಾದಂತೆ, ಒಳಗಿರುವಂತಹ ಆಕಾಶದ ಹೆಸರು ಕೂಡ ಬದಲಾಗುತ್ತದೆ. ಆಕಾಶ ಬದಲಾಗೋದಿಲ್ಲ. ಏನ್ ಬದಲಾಗ್ತದೆ? ಆಕಾಶದ ಹೆಸರು ಬದಲಾಗ್ತದೆ. ನೀರು ಫ್ರಿಡ್ಜ್ ನೀರು, ಬಿಸಿ ನೀರು, ತಣ್ಣೀರು, ಬೆಚ್ಚನ್ನೀರು, ಕುಡಿಯೋ ನೀರು, ಕೈ ತೊಳ್ಕೊಳ್ಳೋ ನೀರು, ಅದು ಬೇಡ ಕೈ ತೊಳ್ಕೊಂಬ ನೀರು ಕುಡಿಸೋದು. ಏನಾಯ್ತು ಈಗ? ನೀರು ಬದಲಾಯ್ತೋ, ನೀರಿನ ಹೆಸರು ಬದಲಾಯ್ತು. ಅದನ್ನ ಅವ್ರು ಹೇಳ್ತಾರೆ, ನಮ್ಮ ವ್ಯವಹಾರ ಎಲ್ಲ ಏನು ಹೇಗಿವೆ ಅಂತಂದ್ರೆ ಹೆಸರುಗಳಿಂದ ತುಂಬಿಕೊಂಡು, ಮತ್ತು ಅವುಗಳವುಗಳ ವ್ಯವಹಾರ, ಅವುಗಳವುಗಳ ಸ್ಥಾನ, ಯಾವ ಸ್ಥಾನದಲ್ಲಿ ಯಾವ ಕೆಲಸಕ್ಕೆ ನೀನು ಉಪಯೋಗ ಮಾಡ್ತಾ ಇದ್ದೀವಿ, ಅದಕ್ಕೆ ತಕ್ಕಂತೆ ಅದ್ರ ಹೆಸರು ಏನಾಗ್ತದೆ ಬದಲ. ತತ್ರ ತತ್ರ ವೈ ವ್ಯವಹಾರ ವಿಷಯ ಇತ್ಯರ್ಥ. ಸರ್ವಃ ಅಯಂ ಸರ್ವಃ ಅಯಂ ಆಕಾಶೇ ಆಕಾಶೇ ರೂಪಾದಿ ಭೇದ ಕೃತಃ ರೂಪಾದಿ ಭೇದ ಕೃತಃ ವ್ಯವಹಾರಃ ವ್ಯವಹಾರಃ ನ ಪರಮಾರ್ಥ ಏವ ನ ಪರಮಾರ್ಥ ಏವ ಪರಮಾರ್ಥ ತಸ್ತು ಪರಮಾರ್ಥ ತಸ್ತು ಆಕಾಶಸ್ಯ ಆಕಾಶಸ್ಯ ನ ಭೇದಃ ಅಸ್ತಿ ನ ಭೇದಃ ಅಸ್ತಿ ವಾಸ್ತವಿಕವಾಗಿ ಆಕಾಶದಲ್ಲಿ ಯಾವ ಭೇದಗಳು ಆಗಿಲ್ಲ. ಅದೇನಾದ್ರೂ ಭೇದ ನಮ್ಮ ವ್ಯವಹಾರದ ಕಂಡು ಬಂದಿದ್ದಾದ್ರೆ ಏನಾದರೆ ನ ಭೇದ ಅಸ್ತಿ, ಅದು ರೂಪ ವ್ಯವಹಾರ ರೂಪಾದಿ ಭೇದ ಕೃತ ವ್ಯವಹಾರ ಭೇದ ಕೃತ ನ ಪರಮಾರ್ಥ ಇವ, ಪಾರಮಾರ್ಥಿಕವಾಗಿ ಅದರ ಯಾವ ಭೇದಗಳು ಆಗಿಲ್ಲ. ಗೊತ್ತಾಯ್ತಾ? ಪರಮಾರ್ಥ ಇವ ಮತ್ತೆ ಪಾರಮಾರ್ಥಿಕವಾಗಿ ಏನಿದೆ? ಪರಮಾರ್ಥ ತಸ್ತು ಆಕಾಶಸ್ಯ ನ ಭೇದ ಅಸ್ತಿ. ಇನ್ನ ನ ಚ ಆಕಾದ ಆಕಾಶ ಭೇದ ನಿಮಿತ್ತಃ ವ್ಯವಹಾರಃ ಅಸ್ತಿ ಅಂತರೇಣ ಪರ ಉಪಾಧಿ ಕೃತಂ ದ್ವಾರಂ. ನೋಡಿ, ಇವನ್ ವ್ಯವಹಾರ ಆಕಾಶ ಭೇದ ನಿಮಿತ್ತ ವ್ಯವಹಾರ. ನಮ್ಗೆ ಏನು ವ್ಯವಹಾರ ನಡೀತಾ ಇದೆ, ಇದು ಆಕಾಶದಿಂದಾಗಿ ನಡೀತಾ ಇಲ್ಲ, ಭೇದ ನಿಮಿತ್ತವಾಗಿ ವ್ಯವಹಾರ ನಡೀತಾ ಇದೆ. ಭೇದ ನಿಮಿತ್ತ, ಆಕಾಶ ನಿಮಿತ್ತ ವ್ಯವಹಾರ ನಡೆದಿಲ್ಲ. ಆಕಾಶ ಹೇಗಿದೆ ಹಾಗೆ ಇದೆ. ಅರ್ಥಾತ್ ಪರಮಾತ್ಮನಿಂದಾಗಿ ಯಾವುದೇ ವ್ಯವಹಾರ ನಡೆದಿಲ್ಲ. ಹೇಗೆ ನಡೆದವೆ? ನಾವು ಬೆಳೆಸಿಕೊಂಡಿರುವ ಭೇದಗಳ ನಿಮಿತ್ತವಾಗಿ ನಮಗೆ ವ್ಯವಹಾರ ನಡೆದಂತೆ ಕಂಡುಬರುತ್ತದೆ. ಆಕಾಶ ಭೇದ ನಿಮಿತ್ತ ವ್ಯವಹಾರ ಅಸ್ತಿ ಅಂತರೇಣ ಪರ ಉಪಾಧಿ ಕೃತಂ ದ್ವಾರಂ. ಬೇರೆ ಉಪಾಧಿಗಳ ದೃಷ್ಟಿಯಿಂದ ವ್ಯವಹಾರ ನಡೀತಾ ಇವೆ. ಉಪಾಧಿ ಭೇದ ಕೃತೇಷು ಜೀವೇಷು ಘಟ ಆಕಾಶ ಸ್ಥಾನೀಯೇಷು ಆತ್ಮಸು ನಿರೂಪಣಾತ್ ಕೃತಃ ಬುದ್ಧಿಮದ್ಭಿಃ ನಿರ್ಣಯಃ ನಿಶ್ಚಯಃ ಇತ್ಯರ್ಥಃ. ಯಾವ ಪ್ರಕಾರ ಹೇಳ್ತಾರೆ ನೋಡಿ ಚಂದ್ರ ಹೇಳ್ತಾರೆ, ಯಥಾ ತದ್ವತ್ ಹೇಗೆ ಇಲ್ಲಿ ಹೇಳಿದಾರೋ ಹಾಗೆ ಇಲ್ಲೇನ್ ಹೇಳಿದ್ದಾರೆ? ಜೀವೇಶು ಅಲ್ಲಿ ಘಟಾಕಾಶ ಆಗಿ, ಇಲ್ಲೇನ್ ಹೇಳ್ತೀರ ಜೀವ ಅಂತ. ಅಲ್ಲಿ ಉಪಾಧಿ ಭೇದದಿಂದಾಗಿ ಅಲ್ಲಿ ಘಟಾಕಾಶ ಅಂತ, ಇಲ್ಲಿ ಉಪಾಧಿ ಭೇದದಿಂದಾಗಿ ಏನ್ ಕರೆದ್ರಿ ಈಗ ಜೀವೇಶು ಘಟ ಆಕಾಶ ಸ್ಥಾನೀಯೇಶು. ಅಲ್ಲಿ ಘಟ ಆಕಾಶ ಅಂತ ಏನು ಒಂದು ಒಂದು ಸ್ಥಾನವನ್ನ ಉದಾಹರಣೆಯಲ್ಲಿ ನೀವು ತಗೊಂಡ್ರೋ ಹಾಗೆಯೇ ಇಲ್ಲಿ ಏನ್ ತಗೋಬೇಕು? ಜೀವೇಶು ಘಟ ಆಕಾಶ ಸ್ಥಾನೀಯೇಶು ಜೀವೇಶು ದೇಹ ಉಪಾಧಿ ಭೇದ ಕೃತೇಶು. ಅಲ್ಲಿ ಹೆಂಗೆ ಘಟದಿಂದಾಗಿ ಘಟ ಆಕಾಶವೋ ಹಾಗೆ ಇಲ್ಲಿ ದೇಹದಿಂದಾಗಿ ಜೀವ. ಯಾರು ಘಟಾಕಾಶ? ಅವನ್ ಘಟ ಅಂದ್ರೆ ಏನು? ಜೀವೇಶ. ಹೋತಾಯ್ ಹೋತಾಯ್ ತಪ್ಪೇನು ಸೋ ಘಟದಿಂದಾಗಿ ಘಟಾಕಾಶವು ಇಲ್ಲಿಗೋ ಹಾಗೆ ದೇಹದಿಂದಾಗಿ ಇವನಿಗೆ ಜೀವೇಶು ಅನ್ನ ಹೆಸರು. ಕೃತ ಬುದ್ಧಿಮದ್ವಿಗೆ ನಿರ್ಣಯ ಇತಿ ನಿಶ್ಚಯ ಅರ್ಥ ಇತ್ಯರ್ಥ. ಈ ಪ್ರಕಾರವಾಗಿ ನಾವು ಉದಾಹರಣೆಯಿಂದ ನಾವು ತತ್ವವನ್ನು ನಿರ್ಣಯಿಸ್ಕೋಬೇಕು. ನೋಡಿ ಇಲ್ಲಿ ಏನು ಉದಾಹರಣೆ, ಇದು ಪ್ರಮಾಣ ಅನ್ಸೋದ್ರದ್ ನಿಮಗೆ. ಉದಾಹರಣೆ ಕೂಡ ಪ್ರಮಾಣ ಹೇಳ್ರಿ. ಐದು ಪ್ರಮಾಣ ಯಾವುವು? ಉಪಮಾನ ಎಂದು ಉಪ್ಪಿಟ್ಟು, ಉಪಮಾನ ಉಪಮಾನ ಅಂದ್ರೆ ಏನು? ದೃಷ್ಟಾಂತ. ಉಪಮಾನ ಅಂದ್ರೆ ದೃಷ್ಟಾಂತ, ಅದ್ರ ವಿವರಣೆ ಬೇಕಾದ್ರೆ ಹೋಲಿಕೆ ಅಂತ ಕೊಡ್ರಿ. ಉಪಮಾನ ಅಂದ್ರೆ ದೃಷ್ಟಾಂತ, ಪ್ರತ್ಯಕ್ಷ ಅಂದ್ರೆ ಪ್ರತ್ಯಕ್ಷ, ಅನುಮಾನ ಅಂದ್ರೆ ಇನ್ಫರೆನ್ಸ್. ಈಗ ದೃಷ್ಟಾಂತದಲ್ಲಿ ಹೇಗೆ ಮಹಾಕಾಶ ಮತ್ತು ಘಟಾಕಾಶ, ಹಾಗೆ ಇಲ್ಲಿ ಭಗವತ್ ತತ್ವ ಮತ್ತು ಅದರ ಅಂಶ ಜೀವಾತ್ಮ, ಅದು ಹೇಗೆ ಘಟದಿಂದಾಗಿ ಭೇದ ಆಗಿದೆಯೋ ಇಲ್ಲಿ ಅದೇ ಪ್ರಕಾರ ದೇಹದಿಂದಾಗಿ, ಮನಸ್ಸು ಬುದ್ಧಿಗಳಿಂದಾಗಿ, ಕರ್ತೃಭೋಕ್ತೃಗಳಿಂದಾಗಿ, ವ್ಯವಹಾರಗಳಿಂದಾಗಿ ಇಲ್ಲಿ ಭೇದಗಳಾಗಿ, ಅಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಬೇರೆ ಬೇರೆ ಹೆಸರುಗಳಿರುತ್ತೋ ಹಾಗೆ ಇಲ್ಲಿ ಜೀವನಿಗೆ ಬೇರೆ ಬೇರೆ ಸ್ಥಾನಗಳಲ್ಲಿ ಬೇರೆ ಬೇರೆ ಹೆಸರುಗಳು. ಅವನು ಕರ್ಮ ಮಾಡ್ತಿರ್ಬೇಕಾದ್ರೆ ಕರ್ತ ಆಗ್ತಾನೆ, ಅವನು ಫಲವನ್ನು ಭೋಗಿಸ್ತಾ ಇರ್ಬೇಕಾದ್ರೆ ಭೋಗ್ತ ಆಗ್ತಾನೆ, ಉಪಾಧಿ ಹುಟ್ಟುತ್ತಾ ಇದ್ದಾಗ ಜನ್ಮ ದಿವಸ ಅಂತಾನೆ, ಮರಣ ದಿವಸ ಅನ್ನಿತವನೇ ಇರ್ತಾನೆ. ಓಕೆ, 141 ಭಾಷೆ. ನಾನು ತತ್ರ ಪರಮಾರ್ಥ ಕೃತೈವ ಘಟ ಆಕಾಶಾದಿಷು ರೂಪ ಕಾರ್ಯಾದಿ ಭೇದ ವ್ಯವಹಾರ ಇತಿ ನ ಈತದಸ್ತಿ. ಸಣ್ಣ ಆಬ್ಜೆಕ್ಷನ್ ಸರ್, ವ್ಯವಹಾರದಲ್ಲಿ ಏನಾಗಿದೆ ದೃಷ್ಟಾಂತ ನೀವು ಕೊಟ್ರಿ, ಏನಂತ ದೃಷ್ಟಾಂತ ಕೊಟ್ರಿ? ಘಟ ಆಕಾಶ ಅಂತ ಹೇಳಿ. ಈ ಘಟ ಆಕಾಶ ಅಂತ ಹೇಳಿದಾಗ ದೊಡ್ಡದು ಮಾಡಿದಾಗ ಅದಕ್ಕೆ ದೊಡ್ಡ ಘಟ ಆಕಾಶ, ಸಣ್ಣದು ಮಾಡಿದಾಗ ಸಣ್ಣ ಘಟ ಆಕಾಶ. ಅವುಗಳವುಗಳ ಕಾರ್ಯದಂತೆ, ಅವುಗಳವುಗಳು ಉಂಟಾದಂತೆ ಅವುಗಳ ಹೆಸರು ಭೇದಗಳನ್ನು ತೋರಿಸ್ತೀವಿ. ಆದರೆ ವ್ಯವಹಾರದಲ್ಲಿ ಹಾಗಿಲ್ಲಲ್ಲ. ಏನು ವ್ಯವಹಾರದಲ್ಲಿ ಇವು ಬೇರೆ ಬೇರೆ ಆಗೇ ಇಲ್ಲ, ಪರಿಸ್ಥಿತಿ ದೊಡ್ಡ ಘಟವನ್ನು ತಂದು ಇಲ್ಲಿ ಇಟ್ಟಾಗ ಅದಕ್ಕೆ ನೀವೇನಂತ ಹೆಸರು ಕೊಟ್ರಿ? ದೊಡ್ಡ ಘಟ. ಒಳಗಿರುವ ಆಕಾಶ ದೊಡ್ಡ ಘಟ ಆಕಾಶ, ಆ ಸಣ್ಣದನ್ನ ಅದು ಹೊರಗಡೆ ಇಟ್ಟಾಗ ಅದು ಸಣ್ಣ ಘಟ ಆಕಾಶ ಅಂತ. ವ್ಯವಹಾರಗಳಲ್ಲಿ ಇದು ಭೇದಂಗ ಆಯ್ತು. ಈಗ ಭಗವತ್ ತತ್ವದಿಂದಲೇ ಇವೆಲ್ಲವೂ ಬೇರೆ ಬೇರೆಯಾಗಿ ಹೆಸರನ್ನ ಪಡೆದಾವೆ ಅಂತ ಹೇಳ್ತೀವಿ. ಯಾವು ಇವು? ಜೀವಾತ್ಮಗಳು. ಅವರವರ ವ್ಯವಹಾರಕ್ಕೆ ತಕ್ಕಂತ ಬೇರೆ ಬೇರೆ ಹೆಸರು ಅವು ಅವು ಬೇರೆ ಬೇರೆನೆ ಆಗ್ಯಾವ. ಅವನು ಬ್ರಾಹ್ಮಣ, ಅವನ ಕ್ಷತ್ರಿಯ, ಅವನ ವೈಶ್ಯ, ಅವನ ಶೂದ್ರ, ಅವನ ಕರ್ಮಕಾಂಡಿ, ಅವನ ಮಹಾಂಗಿ, ಅವನ ಹಿಂಗೆ ಆಗ್ಯಾವೆಲ್ಲ ಬೇರೆ ಬೇರೆ. ಹಾಗೂ ಆಗ್ಯಾವನ್ನು ಇಲ್ಲ, ಇವು ಆಗಿಲ್ಲ. ಬರೀ ಹೆಸರಷ್ಟೇ ಪಡ್ಕೊಂಡವ ವ್ಯವಹಾರದಲ್ಲಿ, ಬರೀ ಹೆಸರನ್ನು ಅಷ್ಟೇ ಪಡ್ಕೊಂಡವೆ. ಆದ್ರೆ ಇವು ಯಾವುಗಳು ಕೂಡ ಬೇರೆಯಿಂದ ನಾವು ಟ್ರೀಟ್ ಮಾಡೋದೇ ಇಲ್ಲ, ಜ್ಞಾನದಲ್ಲಿ ಪಕ್ಕ ಇದೆ ನಮಗೆ. ಆದ್ರೆ ಇಲ್ಲ, ಹಾಗಿಲ್ಲ. ಆ ಕುರುಬರ ಬಂದ ಅಂತಂದ್ರೆ ನಾವು ಕುರುಬ ಅಂತಾನೆ ನೋಡ್ತೀವಿ. ಅವ್ನು ದನಕಾಯ ಬಂದ ಅಂದ್ರೆ ಅವ್ನು ದನಕಾಯ ಅಂತ ನೋಡ್ತೀವಿ. ಅವ್ನು ಕಮ್ಮಾರಿಕೆ ಅಂತ ಬಂದ ಅಂದ್ರೆ ಕಮ್ಮಾರ ಅಂತ ನೋಡ್ತೀವಿ. ಅವ್ ರೈತ ಬಂದ್ರೆ ರೈತ ಅಂತ ನೋಡ್ತೀವಿ. ಪ್ರಾಕ್ಟಿಕಲಿ ಇವರೆಲ್ಲರೂ ಬೇರೆ ಬೇರೆನೆ. ಅದನ್ನು ಉದಾಹರಣೆಯಲ್ಲಿ ಹೇಳಿದಂತೆ ಇಷ್ಟು ರೀತಿಯಾದ ಘಟಗಳನ್ನ, ಕುಡಿಕೆಗಳನ್ನ, ಕಾರಕಗಳನ್ನ ಎಲ್ಲ ಇಟ್ಟರೂ ಕೂಡ ಆಕಾಶ ಎಲ್ಲದರಲ್ಲಿ ಒಂದೇ ಇದೆ ಅನ್ನುವಂಥದ್ದು ನಮಗೆ ಸ್ಪಷ್ಟ ಗೊತ್ತಾಗಿ ಹೋಗುತ್ತೆ. ನೀವು ಹೇಳಿದ ದೃಷ್ಟಾಂತ ಸರಿ ಇಲ್ಲ. ಸೊ ಸೂಪರ್ ಫೈನ್ ಮಾಡಿ ಹೇಳಿ, ಇನ್ನು ಸ್ವಲ್ಪ ಟಚ್ ಕೊಡಿ. ಯಾಕಂದ್ರೆ ಬೇರೆ ಬೇರೆ ಆಗ್ಬಿಟ್ಟವೆ. ಅದಕ್ಕೆ ಅದಕ್ಕೆ ನಾನು ಹೇಳ್ತಾ ಇರೋದು ಅವಿದ್ಯಾಕೃತ ಮಾಡ್ತೀವಿ ನೀವು ಪಾಪ ಅದ್ರದೇನ್ ತಪ್ಪಿಲ್ಲ, ನೀನು ಸರಿಯಾಗಿ ತಿಳ್ಕೊಂಡು ಅದಕ್ಕಾಗಿ ಇದು ಇಲ್ಲೊಂದು ಆಕ್ಷೇಪಣೆ ಬರ್ತದೆ. ತತ್ರ ಪರಮಾರ್ಥ ಕೃತ ಏವ ಘಟಾಕಾರ ಆಗಿಸು ರೂಪ ಕಾರ್ಯಾದಿ ಬೇರ ವ್ಯವಹಾರ ಐತಿ ಅಂತ ನಾವು ಅಂತೀವಿ. ಅದಕ್ಕೆ ಅವನು ಉತ್ತರ ಕೊಟ್ಟಾನೆ, ನ ಏತದಸ್ತಿ, ಹಾಗಲ್ಲಪ್ಪ ಮಗನೇ ಕೂತ್ಕೋ, ನಾನು ನಿಮ್ಗೆ ಸರಿಯಾಗಿ ತಿಳಿಸಿರ್ತೀನಿ, ಅದು ಹಾಗಲ್ಲ. ಮತ್ತೆ ಹಾಗೆ ನಾಕಾಶಸ್ಯ ಘಟಾಕಾಶಃ ವಿಕಾರ ವಯವೌ ಯಥಾ ನೈವಾತ್ಮನಃ ಸದಾ ಜೀವಃ ವಿಕಾರ ವಯವೌ ತಥಾ ನಾಕಾಶಸ್ಯ ಘಟಾಕಾಶಃ ವಿಕಾರ ವಯವೌ ಯಥಾ ನೈವಾತ್ಮನಃ ಸದಾ ಜೀವಃ ವಿಕಾರ ವಯವೌ ತಥಾ. ಘಟಾಕಾಶವು ಅವಯವವು, ಐ ರಿಪೀಟ್, ಸರಿಯಾಗುತ್ತೆ ಆಲೋಚನಾ. ಘಟಾಕಾಶವು ಮಹಾಕಾಶದ ಅವಯವವು. ಯಾಕಿರಬಾರ್ದು? ನಾ ತೋರಿಸ್ತೀನಿ. ಕುಂಭಾರ ಮಣ್ಣಿನ ಮುದ್ದೆಯನ್ನು ಇಡ್ತಾನೆ, ಆನಂತರ ಅವನ ಆಕ್ಷನ್ ಸ್ಟಾರ್ಟ್ ಆಗ, ಅದನ್ನ ಮಧ್ಯಕ್ಕೆ ಪ್ರೆಸ್ ಮಾಡಿ ಇದನ್ನ ಹಿಂಗ್ ಮೇಲೆ ಅವಾಗ ಘಟ ಆಗ್ಲಿಕ್ಕೆ ಶುರುವಾಗ. ಹೇಗೆ ಘಟ ಆಗಲು ಶುರುವಾಯಿತು, ಹಾಗಾಗಿ ಘಟಾಕಾಶವು ಶುರುವಾಯಿತು. ಎಲ್ಲಿಂದ ಬಂತು ಘಟಾಕಾಶ? ಘಟದಿಂದ ಆಕಾಶವನ್ನು ಬೇರ್ಪಡಿಸುತ್ತಾ ಒಂದು ತನ್ನ ಜೊತೆ ಇಟ್ಟುಕೊಂಡು ತಾನು ಏನಾಯ್ತು ಈಗ ಘಟಾಕಾಶ. ಎಲ್ಲಿಂದ ಬಂತು ಘಟಾಕಾಶ? ಆಕಾಶದ ಬಂತು. ನೀನು ಎಷ್ಟು ಚಂದ ಆಕ್ಷನ್ ಮಾಡು, ವಿಡಿಯೋ ಮಾಡು, ಎಲ್ಲ ಮಾಡು, ಸ್ಲೋ ಮೋಷನ್ಸ್ ತೋರಿಸು, ಆದ್ರೂ ಕೂಡ ಆಕಾಶದಿಂದ ಘಟಾಕಾಶವು ಒಂದು ಬೇರೆ ಅವಯವವಾಗಿ ಲಭ್ಯವಾಗಿಲ್ಲ. ನೀನು ಎಷ್ಟೇ ವಿಜುವಲೈಸ್ ಮಾಡೋ ಪ್ರಯತ್ನ ಮಾಡು, ಆಕಾಶಸ್ಯ ಮಹಾಕಾಶದಿಂದ ಘಟಾಕಾಶ ವಿಕಾರ ಅವಯವವು ಯಥಾ ನ, ಮಹಾಕಾಶದಿಂದ ಘಟಾಕಾಶವು ಬೇರೆ ಆಗಿ ಒಂದು ಅವಯವ ಅಂತ ಸಿದ್ಧ ಆಗಿಲ್ಲ. ಇದು ಅವಯವ ಆಗಲಿಕ್ಕೂ ಸಾಧ್ಯವಿಲ್ಲ. ನಾನು ಹೇಳ್ತೇನೆ ನಿಮಗೆ, ಅವಯವಗಳು ಇದ್ದರೆ ಅದಕ್ಕೆ ರೂಪ ಅಂತ ಕರೀತಾರೆ, ಅವಯವಗಳು ಇಲ್ಲ ಅಂದ್ರೆ ಅದಕ್ಕೆ ರೂಪ ಇಲ್ಲ. ಯಾವುದಕ್ಕೆ ರೂಪ ಇಲ್ಲವೋ ಅದಕ್ಕೆ ಅವಯವಗಳು ಇಲ್ಲ ಅಂತ ಕರೀತಾರೆ. ಆದ್ದರಿಂದಲೇ ಟೇಬಲ್ಗೆ ಉದ್ದ ಅಗಲ ಇದೆ, ಟೇಬಲ್ಗೆ ಉದ್ದ ಅಗಲ ಇದೆ, ಆಕಾಶಕ್ಕೆ ಉದ್ದ ಅಗಲ ಇಲ್ಲ. ಯಾಕೆ ಇಲ್ಲಿ ಏನ್ ಸಬ್ಜೆಕ್ಟ್ ನಂಗೆ ಗೊತ್ತಿಲ್ಲ, ಏನ್ ಸಬ್ಜೆಕ್ಟ್ ಅದು? ಜಾಮೆಟ್ರಿ, ಜಾಮೆಟ್ರಿ ತಾನೆ, ಎ ಬಿ ಸಿ ಡಿ ಅಂತ ಕೊಡ್ತಾರಲ್ಲ, ಜಾಮೆಟ್ರಿ ತಾನೆ. ಎ ಬಿ ಸಿ ಡಿ ಅಂದ್ರೆ ಏನು? ಅವಯವಗಳು, ಎ ಬಿ ಸೈಡು, ಬಿ ಸಿ ಸೈಡು, ಸಿ ಡಿ ಸೈಡು, ಡಿ ಎ ಸೈಡು, ಎಲ್ಲ ಅವಯವಗಳು. ಹಾ, ಆಕಾಶದಲ್ಲಿ ತೋರಿಸಿ ಎ ಬಿ ಸಿ ಡಿ ಅಂತ. ಆಕಾಶದಲ್ಲಿ ಅವಯವಗಳು ಇಲ್ಲ, ಆಕಾಶದಲ್ಲೇ ಅವಯವ ಇಲ್ಲ ಅಂದ್ರೆ ಘಟಾಕಾಶದಲ್ಲಿ ಅವಯವ ಇಲ್ಲ ಬರ್ತದೆ. ಅವಯವಗಳು ಇಲ್ಲ ಅಂದ್ರೆ ಅಲ್ಲಿ ವಿಕಾರಗಳು ಎಲ್ಲಾಗ್ತವೆ, ವಿಕಾರ ಇಲ್ಲ ಅಂದ್ಮೇಲೆ ರೂಪ ಇಲ್ಲಿಂದ ಬರ್ತದೆ. ಇವು ಯಾವ ಇಲ್ಲ ಅಂದ್ರೆ ಅಂದ್ರೆ ಮಹಾಕಾಶ ಹೇಗಿದೆ ಹಾಗೆ ಇದೆ ಅಂತ ಆಯ್ತಲ್ಲ. ಆಕಾಶಸ್ಯ ಅಂದ್ರೆ ಮಹಾಕಾಶಸ್ಯ ಘಟಾಕಾಶ ವಿಕಾರವಯವೂ ಯನ್ನ ಯಥಾ ಹೇ ಯಾವ ಪ್ರಕಾರ ವಿಕಾರಗಳು ಅವಯವಗಳು ಇಲ್ಲ ಹಾಗೆ ಅದು ಉದಾಹರಣೆ ಇಲ್ಲಿ ಮುಗಿತು. ಆತ್ಮನಃ ನೈವ ಸದಾ ಜೀವ ವಿಕಾರಾವಯವೌ ತಥಾ ಆತ್ಮನಲ್ಲಿಯೂ ಕೂಡ ಯಾವುದೇ ಪ್ರಕಾರವಾದಂತಹ ಅವಯವ ವ್ಯವಹಾರಗಳು ಇಲ್ಲ. ಅವಯವ ವ್ಯವಹಾರಗಳು ಇಲ್ಲ ಆದ್ದರಿಂದ ಅವಯವ ವ್ಯವಹಾರಗಳು ಇಲ್ಲ ಆದ್ದರಿಂದ ಅವನಲ್ಲಿ ವಿಕಾರಗಳು ಕೂಡ ಇಲ್ಲ. ಅವಯವ ನೋಡಿ ಇದು ಇದು ಇದು ಪಕ್ಕ ಅವಯವ ವ್ಯವಹಾರಗಳು ಎಲ್ಲಿವೆಯೋ ಅಲ್ಲಿ ವಿಕಾರಗಳು. ದಿಸ್ ಇಸ್ ಪಕ್ಕ ಅವಯವನೇ ಇಲ್ಲ ಅಂದ್ರೆ ವ್ಯವಹಾರನೇ ಇಲ್ಲ ಅಂತ ಅರ್ಥ. ಈಗ ನೋಡಿ ನಮ್ದು ನಿಮ್ದು ವ್ಯವಹಾರ ಕುದುರ್ಬೇಕು ಅಂದ್ರೆ ಏನಾಗ್ಬೇಕು? ನೀನಿರ್ಬೇಕು, ನಾನು ಅವಯವ. ಒಬ್ಬನು ಗ್ರಾಹಕ, ಒಬ್ಬನು ವ್ಯಾಪಾರಿ, ಅವಯವ. ವ್ಯಾಪಾರಿ ಅವಯವ, ಗ್ರಾಹಕ ಅವಯವ, ಇವರಿಬ್ರು ಅವಯವಗಳು ಇದ್ರೆ ವ್ಯವಹಾರ. ಏನ್ ವ್ಯವಹಾರ? ವ್ಯಾಪಾರ. ಇನ್ನು ಚಂದ್ರಯುಗ ಎರಡಿದ್ರ ವ್ಯವಹಾರ, ಒಂದರಲ್ಲಿ ವ್ಯವಹಾರ ಇಲ್ಲ. ಇದು ಅರ್ಥ ಆಗಲ್ಲ ಅಂದ್ರೆ ನೀವು ಜರ್ಮನ್ ಭಾಷೆ ಕಲ್ತ್ಕೊಳ್ಳಿ. ಎರಡು ಬಳೆ ಇದ್ರೆ ಶಬ್ದ ಒಂದಿದ್ರೆ ಹೆಂಗ್ ಶಬ್ದ ಮಾಡ್ತದೆ? ಯಾರು ಒಂದು ಇಲ್ಲ. ಹೌದು ನೋಡಿ, ಮಲ್ಟಿ ಸಂಸಾರಿಗಳು ಯಾವ ಮಲ್ಟಿ ಶಬ್ದ ಮಲ್ಟಿ ಒಂದ್ರ ಶಬ್ದನೇ ಇಲ್ಲ. ಆ ಪಾಪದ್ದು ಆತ್ಮ ಅದ್ ಹೆಂಗದ? ಒಂದ ವಾಂಟಿ ವಿವರ್ಸಿ ಶಬ್ದನೇ ಇಲ್ಲ. ಒಂದು ಇಲ್ಲದ ಇಲ್ಲದ ಕಂದನ ಅಲ್ಲ, ಇಲ್ಲದ ಬಿಂದುವ ತಂದೆ ಇಲ್ಲದ ಕಂದನ ಮಾತೆ ಇಲ್ಲದ ಜಾತನ ಥಾವತೋ ಇಲ್ಲ ಥಾವಲ ಗಮನವಿಲ್ಲದ ಗಮ್ಯನ ಇಲ್ಲದ ಬಿಂದುವ ತಂದೆ ಇಲ್ಲದ ತಂದೆ ಮೂವರರಿಯದ ಮೂತನ ಥಾವತೋ ರಘುಹೇಶನ ಒಂದು ಇಲ್ಲದ ಬಿಂದುವ ತಂದೆ ಇಲ್ಲ. ಅಲ್ಲ ಬಿಂದು ಅದ, ಅದಕ್ಕೆ ಒಂದು ಶುರು ಆಗೇ ಇಲ್ಲ. ಈಗ ಒಂದ, ಮುಂದಿಂದೇನು? ಈಗ ಬಿಂದುನ ಮುಂದಿಂದೇನು? ಒಂದು. ಅದ್ರ ಮುಂದಿನ ಎರಡು. ಹೌದು, ಒಂದು ಎರಡು ನೂರು ಸಾವಿರ ಸಂಖ್ಯೆಗಳು ಹುಟ್ಟದೇ ಇದ್ದಂತ ಒಂದು ಬಿಂದು ಆತ್ಮ ಅಂತ. ಅಲ್ಲ ಪ್ರಭುಗಳು ಸಾಮಾನ್ಯ ಅಲ್ಲ, ಮಹಾಜ್ಞಾನಿಗಳು, ಮಹಾಜ್ಞಾನಿಗಳು. ಆಗಿನ ಕಾಲಕ್ಕೆ ಬ್ರಹ್ಮವಿದ್ಯೆಯನ್ನ ಸುಲಭವಾಗಿ ಕೆಳಗೆ ಇಳಿಸಿ ತಂದವರು. ತಂದೆ ಇಲ್ಲದ ಕಂದನ, ಹಾಗೆ ನೀವು ಹೇಳಿದ ಉಪಾಧಿ, ಉಪಾಧಿ ಶುರು ಆಗುತ್ತದೆ. ಉಪಾಧಿ ಶುರು ಆಗ್ತದೆ, ಘಟಾಕಾಶ ಶುರು ಆಗುತ್ತದೆ. ಮಹಾಕಾಶ ಮೊದಲು ಹೇಗೆ ಉಪಾಧಿ ರಹಿತವಾಗಿದೆಯೋ, ಉಪಾಧಿ ಇದ್ದಾಗಲೂ ಕೂಡ ಮಹಾಕಾಶ ಉಪಾಧಿ ರಹಿತವಾಗಿದೆ ಅನ್ನೋದು ಪ್ರಾಕ್ಟಿಕಲ್ ಅಲ್ಲ, ಇದು ಸಬ್ಜೆಕ್ಟ್ ಆಫ್ ನಾಲೆಡ್ಜ್. ಯಾಕೆ ನೀವು ಅರ್ಥ ಮಾಡ್ಕೊಂಡಿಲ್ಲ? ಇದು ಜ್ಞಾನದ ವಿಷಯವೇ ವಿನಃ ಇದು ಭೌತಿಕವಾಗಿ ಸಿದ್ಧ ಮಾಡುವಂತದ್ದಲ್ಲ. ಇದು ಉಪ್ಪು ಸರಿಯಾಗಿದೆ ಇಲ್ಲೋ ಭೌತಿಕವಾಗಿ ಬಾಯಿ ಇಟ್ಕೊಂಡು ಸಿದ್ಧ ಮಾಡಿ ತೋರಿಸ್ಬೇಕು. ಇದನ್ನ ಖಾರ ಉಪ್ಪು ಸರಿಯಾಗಿದೆಯಾ ಉಪ್ಪಿನಕಾಯಿ ಅಂದಾಗ ಮೆಡಿಟೇಷನ್ ಯಾಕೋ ಮತ್ತೊಂದು ಖಾರ ಉಪ್ಪು ಸರಿಯಾದ್ರೆ ತಿಳ್ಕೋಬೇಕಲ್ಲ, ಅದ್ರ ಜ್ಞಾನ ಆಗಿದೆ. ಅದು ಜ್ಞಾನ ಆಗಬೇಕು ಅಂತ ನಾನು ಏನು ಮಾಡಿದ್ದೀನಿ, ಅದರ ಏಕಾಗ್ರ ಚಿತ್ತೆಯಿಂದ ಸಿಂಗಲ್ ಕ್ವಾಂಟಿಟಿ ಮೆಡಿಟೇಷನ್ ಮಾಡಬೇಕು. ತುಪ್ಪಿಟ್ಟು ಫೆಲೋ ಇಲ್ಲಿ ಮಾಡಿಲ್ಲ, ನೀವು ಬಾಯಲ್ಲಿ ಇಟ್ಕೋ. ಜ್ಞಾನ ಜ್ಞಾನ ಪ್ಲೀಸ್ ಸೀ ದಿ ಡಿಫರೆನ್ಸ್. ಜ್ಞಾನನ ಬೇರೆ ಮಾಡೋದ ಬೇರೆ. ಇದು ಜ್ಞಾನದ ವಿಷಯ. ಆತ್ಮನಲ್ಲಿ ಭೇದಗಳು ಇಲ್ಲ ಅನ್ನೋದು ಜ್ಞಾನದ ವಿಷಯವೇ. ನಾನು ಮಾಡೋದಲ್ಲ. ನಾವು ಇನ್ನು ಮುಂದೆ ಎಲ್ಲ ಘಟಾಕಾಶಾದಿಗಳನ್ನು ಹೊಡೆದಾಕಿ ನಾವು ಇನ್ನು ಆಕಾಶ ಅನ್ನೋದನ್ನ ಒಂದನ್ನೇ ನಾವು ಸ್ವೀಕರಿಸುತ್ತೇವೆ, ಅನುಭವಿಸುತ್ತೇವೆ. ಏನೇನು ಹೊಡೆದಾಕ್ತೀವೋ ಅದಷ್ಟು ನುಕ್ಸಾನ್ ತಾನೆ. ಎಲ್ಲ ಲಾಸ್ ನಿನಗೆ, ಲಾಸ್ ನಾವೇನು ಮಾಡಿದ್ರು. ಅಷ್ಟು ಮೀರಿ ಕೂಡ ನಿನಗೆ ಆ ಅನಂತ ಆಕಾಶದ ಅರಿವು ಸ್ಪಷ್ಟ ಆಗುವುದಿಲ್ಲ. ಯಾಕೆ ಹೇಳು, ಜಂಕ್ ಇನ್ನು ಹಂಗೆ ಬಿದ್ದಿರ್ತದೆ, ಅದನ್ನ ಇನ್ನಷ್ಟು ಅದೆಲ್ಲ ಘಟ ಒಡೆದು ಹಾಕಿದ ಜಂಕ್ ಇರ್ತದಲ್ಲ ಅದಲ್ಲ ಮತ್ತೆ ಜಂಕ್ ಆಕಾಶ. ಒಂದು ವೇಳೆ ನಿನಗೆ ಇದನ್ನ ಜ್ಞಾನ ರೂಪದಲ್ಲಿ ತಿಳಿದುಕೊಳ್ಳುವ ಅವಕಾಶ ಇತ್ತು ಅಂತಂದ್ರೆ ಒಡೆಯೋ ಅವಕಾಶ ಅವಶ್ಯಕತೆಯಲ್ಲಿದೆ ನಿನಗೆ. ಜನ ಪ್ರಾಕ್ಟಿಕಲ್ ಆಗಿ ಆತ್ಮನ ತಿಳ್ಕೊಳ್ಕೊಂಟಾರ, ಎಲ್ಲರೂ ಸಗಣಿ ತಿಂತಾರೆ. ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ನಾನು ಮತ್ತೆ ಮತ್ತೆ ಹೇಳ್ತೇನೆ, ಆತ್ಮಜ್ಞಾನ ಪ್ರಾಕ್ಟಿಕಲ್ ಅಲ್ಲ, ಥಿಯರಿಟಿಕಲ್ ಅಲ್ಲ. ಇದು ಫ್ಯಾಕ್ಟ್, ಸಿದ್ಧಾಂತ. ಟೂ ಮಚ್. ಯಾರಿಗಾದ್ರೂ ಸಾಮಾನ್ಯರಿಗೆ ಇದನ್ನ ಗ್ರಹಿಸೋದು ಭಾರಿ ಕಷ್ಟ. ಈಗ ನಾವು ಏನೋ ಒಂದು ಘಟನೆ ಮೂಲಕವಾಗಿ ಬೇಕಾಗಿದೆ ಭಗವಂತ ನನಗೆ. ನನಗೆ ಭಗವಂತ ಹೆಂಗ್ ಬೇಕಾಗ್ಯನ? ಪೂರ್ವಗ್ರಹ ಮೊದಲ ನಿರ್ಣಯ ಆಗ್ಬಿಟ್ಟು ನನಗೆ. ಅವ ಕೃಷ್ಣನ ಹಂಗ ಕಾಣ್ಬೇಕು, ರಾಮನ ಹಂಗ ಕಾಣ್ಬೇಕು, ಅಲ್ಲಾನಂಗ ಅಲ್ಲಾಗ ಕಾಣಿಲ್ಲ. ಅಲ್ಲ ಅನ್ನೋನು ಇಲ್ಲೇ ಇಲ್ಲ. ಹಿಂಗ ಕಾಣ್ಬೇಕು, ಹಂಗ ಕಾಣ್ಬೇಕು, ಬುದ್ಧನಂಗ ಕಾಣ್ಬೇಕು, ಮಹಾವೀರನಂಗ ಕಾಣ್ಬೇಕು, ಶಿವನಂಗ ಕಾಣ್ಬೇಕು, ಕೃಷ್ಣನಂಗ, ನಾರಾಯಣನಂಗ ಕಾಣ್ಬೇಕು, ಅವ್ನು ವೆಂಕಟೇಶ್ವರನಂಗ ಕಾಣ್ಬೇಕು. ಇವ್ ಮೊದಲು ಆಗ್ಬಿಟ್ಟವ. ಅದಕ್ಕೆ ಅವ್ರಂತಾರೆ ಕೃಷ್ಣ ಕಾನ್ಶಿಯಸ್ನೆಸ್ ಬುಕ್ನೊಳಗೆ ಕೃಷ್ಣ ಇಸ್ ದಿ ಓನ್ಲಿ ಗಾಡ್, ಆಲ್ ಅದರ್ ಗಾಡ್ಸ್ ಆರ್ ಡಮ್ಮಿ ಗಾಡ್ಸ್. ಕ್ಲೀನ್. ಇವ್ರ ಜೊತೆ ಏನ್ ಮಾತಾಡ್ಬೇಕು ನಮಗೆ? ಇದು ಉಪನಿಷತ್ ಹೇಳ್ತದೆ ಅವನಿಗೆ ಅವನು ಮಾತ್ರ ದೇವರು, ಉಳಿದವ್ರ ದೇವರಲ್ಲ ಅನ್ನಕ್ಕೆ ಒಂದು ದೊಡ್ಡ ಪ್ರಾಬ್ಲಮ್ ಅಡ್ಡ ಬರ್ತದೆ ನೋಡಪ್ಪ. ಏನು ಭಗವಂತನು ಎಲ್ಲಾ ಕಡೆಗೂ ಇದ್ದಾನೆ, ಇದಕ್ಕೇನು ಉತ್ತರ ಕೊಡ್ತೀಯ? ಇಲ್ಲ, ನಾವು ಆ ತಕ್ಕ ಮಟ್ಟಿಗೆ ಅದನ್ನ ನಾವು ದೂರ ಇಟ್ಬಿಡ್ತೇವೆ, ಮರ್ತಿರ್ತೇವೆ. ಅರ್ಥ ಚರಿತ್ರೆ ನ್ಯಾಯ, ಅರ್ಥ ಬೇಕು ಅರ್ಧ ಬೇಡ. ಮಹಾಕಾಶ ಮೊದಲು ಮಹಾಕಾಶ, ಈಗೂ ಮಹಾಕಾಶ, ಎಂದೆಂದಿಗೂ ಕೂಡ ಮಹಾಕಾಶ. ಘಟಾಕಾಶ ಆಗೇ ಇಲ್ಲ. ಘಟ ಎನ್ನುವ ಉಪಾಧಿ ವಶವಾಗಿ ಈ ಚಾಪ್ಟರ್ ಮುಗಿತಂಕ ನಿಮ್ಗೆ ಹಗಲು ರಾತ್ರಿ ಬರೀ ಘಟ ಘಟ ಬರೇ ಘಟ ಘಟಾಕಾಶ ಮಠಾಕಾಶ ಘಟಾಕಾಶ ಮಹಾಕಾಶ ಅವ ಇರ್ತಾವ ನೋಡ್ರಿ. ಈ ಪೂರ್ತಿ ಇನ್ನು ಮುಂದಿಸ್ಬೇಕಾದ್ರೆ ಬರೀ ಘಟ ಘಟ ಕಂಡ. ಈಗ ಹೇಳಿ, ಘಟಾಕಾಶವು ಪಾರಮಾರ್ಥಿಕವಾದ ವಿಕಾರವೋ ವ್ಯಾವಹಾರಿಕವಾದ ವಿಕಾರವೋ? ವ್ಯಾವಹಾರಿಕ ವಿಕಾರ. ವ್ಯಾವಹಾರಿಕವಾದ ವಿಕಾರಕ್ಕೆ ಪಾರಮಾರ್ಥಿಕ ಸತ್ಯವನ್ನು ಕೊಡ್ಲಿಕ್ಕೆ ಸಾಧ್ಯವೇ? ನೀವು ವ್ಯಾವಹಾರಿಕವಾದ ವ್ಯಾವಹಾರಿಕವಾದದ್ದನ್ನ ವಿಕಾರವನ್ನ ತಗದಾಕುವ ಪ್ರಯತ್ನ ಮಾಡ್ತೀವಿ ಅಂತಂದ್ರೆ ಅದು ವ್ಯಾವಹಾರಿಕ. ವ್ಯಾವಹಾರಿಕ ವಿಕಾರಕ್ಕೆ ನೀನು ಪಾರಮಾರ್ಥಿಕ ಸತ್ಯ ಕೊಟ್ಟಂತಾಗಿಲ್ಲ. ಯಾವುದು ವ್ಯಾವಹಾರಿಕ ಮಾತ್ರ ಇದೆಯೋ ಬಿಟ್ಬಿಡು ಅದರಷ್ಟಕ್ಕೆ, ಅದನ್ನ ಬದಲಿಸ್ಲಿಕ್ಕೆ ಯಾಕೆ ಹೋಗ್ತೀಯ ನೀನು? ನೀನು ಅದನ್ನ ಬದಲಿಸ್ಲಿಕ್ಕೆ ಹೋದಿ ಅಂತಂದ್ರೆ ನೀನು ಅದಕ್ಕೆ ಸತ್ಯತ ಕೊಟ್ಟಿ ಅಂತ ಆಗ್ತದೆ. ಅದಕ್ಕೆ ಸತ್ಯತ ಕೊಟ್ಟಿದ್ದೆ ಅಂತಂದ್ರೆ ಪೂರ ಪರಂಪರೆಗಿನ ಆಘಾತ ಬರ್ತದೆ. ಎರಡು ಸತ್ಯ ಆಗಿಲ್ಲ. ಒಂದು ಸತ್ಯ ಯಾವುದು? ಮಹಾಕಾಶ. ಇನ್ನೊಂದು ಸತ್ಯ ಯಾವುದು? ಘಟಾಕಾಶ. ಎರಡು ಸತ್ಯಗಳು ಇರ್ಲಿಕ್ಕೆ ಸಾಧ್ಯವೋ? ವ್ಯಾವಹಾರಿಕವಾಗಿ ನಾವು ಭಗವಂತನನ್ನ ಎಲ್ಲಾದರೂ ಕೂಡ ಯಾವ ರೂಪದಿಂದಲಾದರೂ ಕೂಡ ನಾವು ಆಹ್ವಾನ ಮಾಡಬಹುದು. ಎಲ್ಲೆಲ್ಲಿಯೂ ಕರೆಂಟ್ ಇದ್ದಾಗ ನಾವು ಎಲ್ಲಿಯಾದರೂ ಕೂಡ ಪ್ಲಗ್ ಪಾಯಿಂಟ್ ಅನ್ನು ಇಟ್ಕೊಂಡು ನಾವು ಕರೆಂಟ್ ಅನ್ನು ಆಹ್ವಾನ ಮಾಡಬಹುದು. ಅಸ್ಮಿನ್ ಸ್ವಿಚ್ಚೇ ಇಲೆಕ್ಟ್ರಿಸಿಟಿ ಆವಹಾಮಿ. ಬಂದ ಕೂತ್ಕೊಂಡು ಯಾರು ಬಂದು ಕೂತ್ಕೊಂಡ್ರು? ಕಿಂಭೋ ವಿಷಯ ಅಂತ ಕೇಳ್ತಾರೆ. ಮುಂದಿನ ದೂರದರ್ಶನ ಇಚ್ಛಾ ಸ್ಪರ್ಶ ಸುಕ್ಕೆ ಅದೆಲ್ಲ ಬಿಟ್ಕೊಟ್ಟು ನಾನು ಭಾವಿಸಿದ ಕೃಷ್ಣ ಶ್ರೇಷ್ಠ, ನೀವು ಭಾವಿಸಿದ ಶಿವ ಕನಿಷ್ಠ, ಈ ಶ್ರೇಷ್ಠ ಕನಿಷ್ಠ ದೇವರ ವಿಚಾರದಲ್ಲಿ ಯಾವಾಗಲೇ ಮಾಡಿದ್ದಿದ್ದಲ್ಲ. ವಿಕಾರಾದಿ ವ್ಯವಹಾರಗಳಿಲ್ಲೋ ಇವಕ್ಕೆ ಪಾರಮಾರ್ಥಿಕವಾದ ಸತ್ಯವನ್ನು ಎಂದೂ ಜೋಡಿಸ್ತಕ್ಕಂಥ ಇವು ಪಾರಮಾರ್ಥಿಕವಾದ ಸತ್ಯವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಕೊಡ್ತಾರ ಒಂದು ಉದಾಹರಣೆ, ಯಥಾ ಸುವರ್ಣಸ್ಯ ಚಕಾದಿಹಿ ಯಥಾ ವಾ ಅಪಾಮ ಹೀನ ಬುದ್ಧ ಹಿಮಾದಿ. ಹೀಗೆ ಅಸಲಿ ಚಿನ್ನ ಸುವರ್ಣ ಒರಿಜಿನಲ್ ಗೋಲ್ಡ್ ಬಿಸ್ಕಿಟ್ ಗೋಲ್ಡ್ ಆಮೇಲೆ ಮತ್ತೇನ್ ಬರ್ತದೆ? ಡುಪ್ಲಿಕೇಟ್ ಗೋಲ್ಡ್ ರೋಲ್ಡ್ ಗೋಲ್ಡ್. ರೋಲ್ಡ್ ಗೋಲ್ಡ್ ಅಂದ್ರೆ ಈಗ ಗೊತ್ತಿಲ್ಲ, ರೋಡ್ ಮೇಲೆ ಅವೈಲೇಬಲ್ ಗೋಲ್ಡ್. ಹೋಗ್ಲಿ ಬಿಡಿ, ಆ ಉದಾಹರಣೆ ಸರಿ ಅನಿಸ್ತಿಲ್ಲ. ಯಾಕಂದ್ರೆ ಸನ್ಯಾಸಿಗಳಿಗೆ ಯಾಕೆ ಚಿನ್ನ ಬಗ್ಗೆ ಬೇರೆ ಕೊಡ್ತೀವಿ. ಯಥಾವ ಅಪಾಮ್, ಅಪಾಮ್ ಅಂದ್ರೆ ನೀರು. ನೀರಿನಲ್ಲಿ ಏನಾಗಿದೆ ಹೇಳ್ರಿ? ಯಥಾವ ಅಪಾಮ್ ಫೇನ ಬುದ್ಬುದ ಹಿಮಾದಿ. ಫೇನ ಅಂದ್ರೆ ನೊರೆ, ಬುದ್ಬುದ ಅಂದ್ರೆ ಗುಳ್ಳೆ, ಹಿಮ ಅಂದ್ರೆ ಗೊತ್ತದೆ ಹಿಮ. ಹೌದು, ಈಗ ನೀರಿನಲ್ಲಿ ಎಷ್ಟು ಭೇದಗಳಾದ್ರು? ಮೂರು. ಈ ನೀರಿನಲ್ಲಿ ಒರಿಜಿನಲ್, ಈ ಮೂರಲ್ಲಿ ಒರಿಜಿನಲ್ ನೀರು ಯಾವುದು? ಡುಪ್ಲಿಕೇಟ್ ನೀರು ಯಾವುದು? ನೀರೇ ಇಲ್ಲ, ಇದ್ರ ನೀರಿಲ್ಲ. ಹಾ, ಯಾವುಗಳಲ್ಲಿ ನೀರಿನ ಭೇದ ಇಲ್ಲ, ಎಲ್ಲವೂ ನೀರಿ. ಹೌದಾ? ಹಾಗೆ ಜೀವಾತ್ಮರಲ್ಲಿ ಸ್ವಾಮಿ ಒರಿಜಿನಲ್ ಜೀವ ಯಾರು, ಡುಪ್ಲಿಕೇಟ್ ಜೀವ ಯಾರು? ಪ್ರಶ್ನೆ ಇಲ್ಲ, ಎಲ್ಲರೂ ಆತ್ಮ. ಆತ್ಮ ನಾಪಿ ಅವಯವ ಯಥಾ ವೃಕ್ಷಸ್ಯ ಶಾಖಾದಿ. ನಾಭಿ ನಾಭಿ ಅವಯವಃ ಅವಯವಃ ಯಥಾ ವೃಕ್ಷಸ್ಯ ವೃಕ್ಷಸ್ಯ ಶಾಖಾದಿಃ ಶಾಖಾದಿಃ ಗಳು ವೃಕ್ಷಕ್ಕೆ ಶಾಖೆಗಳು ಹೇಗಿರುತ್ತವೆ, ರೆಂಬೆ ಕೊಂಬೆಗಳು ಎಲೆಗಳು ಹಣ್ಣೆಲೆ ಚಿಗುರೆಲೆ ಇವೆಲ್ಲ ಏನು ವೃಕ್ಷದ ಅವಯವಗಳು. ಈಗ ಆಕಾಶದ ಆತ್ಮನ ಅವಯವಗಳು ಎಷ್ಟು? ಆತ್ಮನ ಅವಯವಗಳು ಎಷ್ಟು? ಹೀಗೆ ಆಕಾಶಕ್ಕೆ ಅವಯವಗಳಿಲ್ಲವೋ ಆತ್ಮನಲ್ಲಿಯೂ ಕೂಡ ಅವಯವಗಳು ಇಲ್ಲ. ನ ಆಕಾಶಸ್ಯ ಘಟಾಕಾಶ ವಿಕಾರ ಅವಯವೌ ನೈವ ಆತ್ಮನಃ ಪರಸ್ಯ ಪರಮಾರ್ಥ ಸತಃ ಮಹಾಕಾಶಸ್ಥಾನೀಯಸ್ಯ ಘಟಾಕಾಶಸ್ಥಾನೀಯ ಜೀವ ಸದಾಕ್ತ ದೃಷ್ಟಾಂತವತ್ ನ ವಿಕಾರ ನಾಪಿ ಅವಯವ ಆತ್ಮಭೇದಕೃತ ವ್ಯವಹಾರ ಆತ್ಮನಲ್ಲಿ ಭೇದವನ್ನ ಎಣಿಸುವಂತಹ ವ್ಯವಹಾರಗಳು ಏನು ಇವೆಯೋ ಇನ್ಕ್ಲೂಡಿಂಗ್ ಲೋಕಾದಿಗಳ ಪ್ರಾಪ್ತಿ ಲೋಕಾದಿಗಳ ಪ್ರಯಾಣ ಇತ್ಯಾದಿಗಳು ಹೋಗಿ ಮೇಲೆ ಹೋಗಿ ಶಾಶ್ವತವಾಗಿ ಲೋಕ ಲೋಕ ಲೋಕ ಏನು ಸಾಮೀಪ್ಯ ಸಾಯುಜ್ಯ ಸಾಲೋಕ್ಯ ಹಾ ಸಾಲೋಕ್ಯ ಸಾರೂಪ್ಯ ಸಾಯುಜ್ಯ ಸಾಮೀಪ್ಯ ಎಲ್ಲ ಸಾಮೀಪ್ಯ ಅಂದ್ರೆ ಏ ಬಾ ಇಲ್ಲಿ ಬಾ ಕೂತ್ಕೋ ಬಾ ಇದು ಸಾಮೀಪ್ಯ ಸಾಯುಜ್ಯ ನನ್ನ ಚೇರ್ ನಿಂಗೆ ಬಿಟ್ಕೊಡ್ತೇನೆ ನೀನು ಸಾಲೋಕ್ಯ ಈ ಲೋಕನ ನೀನು ನೀವೇನು ಆಕರ್ಷಣೆ ಒಳಗಾಗಿ ನಮ್ಮಲ್ಲಿ ಕೆಲವು ಮಂದಿ ಇರ್ತಾರೆ ಇವರು ಇವರು ಏನ್ ಪೈ ಯಾಕೋ ಜನರಲ್ಲಿ ಭಾರಿ ಜಾಸ್ತಿ ಅಡ್ಡಾಡ್ತಾ ಇದೆಯಾ ಮಾಡ್ಬೇಕಾದ್ರು ಸ್ವಾಮಿ ನಿಮಗೆ ಟಿಕೆಟ್ ಸಿಗುದಿಲ್ಲ ಯಾವ ಟಿಕೆಟ್ ಆಮೇಲೆ ಟಿಕೆಟ್ ಸಿಕ್ತಿಟ್ಕೊ ಮುಂದಿನ ಮುಂದಿಂದು ನೆಕ್ಸ್ಟ್ ಸ್ಟೆಪ್ಪು ಆಸ್ಬೋದು ಆಸ್ಬೋದು ಮುಂದಿನ ನೆಕ್ಸ್ಟ್ ಸ್ಟೆಪ್ಪು ಐದು ವರ್ಷ ಐದು ವರ್ಷ ಆದ್ಮೇಲೆ ಏನು ಕ್ಷೀಣೆ ಪುಣ್ಯ ಮತ್ತು ಅಷ್ಟೊಳಗ ರೆಕಾರ್ಡ್ ಚೆನ್ನಾಗಿ ಇಟ್ಕೊಂಡು ಒಳ್ಳೇದಾಯ್ತು ರೆಕಾರ್ಡ್ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ನೀ ಹಾಳಾಗ್ತಿ ಹಾಗೆ ಅಲ್ಲಿ ಕೂಡ ಈ ಸಾಲೋಕ್ಯ ಇದೆಯಲ್ಲ ಈ ಸಾರೂಪ್ಯ ಇದೆಯಲ್ಲ ಸಾರೂಪ್ಯ ಸಾರೂಪ್ಯ ಅದೊಂದು ಇನ್ನೊಂದು ಭಾರಿ ಮಜಾ ಸಾರೂಪ್ಯ ಅಂದ್ರೆ ಏನು ಆಂಜನೇಯ ಅಂತಾನೆ ನನಗೂ ಇದೇ ರೂಪ ಇಟ್ಕೊಂಡು ಇರೋ ಸಾಕಾಗಿದೆ ಈ ರೂಪ ನಿನಗೆ ಕೊಡ್ತೀನಿ ಸಾರೂಪ್ಯ ಈಗ ಚಿರಂಜೀವಿ ನಾ ಇನ್ನೂ ಈ ಕಲ್ಪಾಂತವರೆಗೂ ನಾ ಹಿಂದೆ ಇರಬೇಕು ನನಗೂ ಬೇಸರಾಗಿದೆ ಈ ರೂಪ ನೀ ತಗೋ ನಾ ಬೇರೆ ರೂಪ ನಾ ಇದ್ದಂಗೂ ಆತು ನೀ ಮಾಡಿದ ತಪಸ್ಸಿಗೆ ಫಲ ಕೊಟ್ಟು ಸಾರೂಪ್ಯ ಇವು ಯಾವೂ ಕೂಡ ಶಾಶ್ವತವಾಗಿ ಉಳಿಯುವಂತಹದ್ದು ಅಲ್ಲ ಇವೆಲ್ಲವೂ ಕಳೆದು ಹೋಗ್ತವೆ ಇವೆಲ್ಲವೂ ಅಳಿಸಿ ಹೋಗ್ತವೆ ಅದಕ್ಕೆ ಹೇಳ್ತಾರೆ ನೀನೊಂದು ಕೆಲಸ ಮಾಡೋಕ್ಕಿಂತ ವೃಕ್ಷಕ್ಕೆ ರೆಂಬೆ ಕೊಂಬೆ ಆದಿ ಕೆಲವು ಶಾಖೆಗಳಿವೆಯೋ ಹಾಗೆ ಆಕಾಶಕ್ಕೆ ಯಾವುದೇ ಶಾಖ ಇಲ್ಲ ಆಕಾಶಸ್ಯ ನ ಶಾಖ ಏನು ಅವಯವಗಳು ಇಲ್ಲ ಘಟಾಕಾಶ ವಿಕಾ ಇದು ಘಟಾಕಾಶ ಅಂದ್ರೆ ಇದೆಯಲ್ಲೋ ಮಹಾಕಾಶಕ್ಕೆ ಘಟಾಕಾಶ ಅನ್ನೋ ಅವಯವ ಇದೆಯಲ್ಲೋ ಅದು ಅವಯವ ಅಲ್ಲ ಸಿಂಪಲ್ ರೀಸನ್ ಈಸ್ ಮಹಾಕಾಶವು ವಿಕಾರಗೊಂಡು ಘಟಾಕಾಶ ಆಗಿಲ್ಲ ನೀವು ಹಿಟ್ಟಿನ ಮುದ್ದೆ ಕಲಿಸ್ತಿರುವ ರೊಟ್ಟಿಗೆ ಚಪಾತಿಗೆ ನೀವು ಆ ಮುದ್ದೆ ಏನ್ ಮಾಡ್ತೀರಿ ಒಂದಿಷ್ಟು ತಗೋತೀರಿ ಹಾ ಏನಾಯ್ತು ಹೇಳ್ರಿ ಈಗ ವಿಕಾರ ಅದಕ್ಕೂ ವಿಕಾರ ಇದೆ ಇದಕ್ಕೂ ವಿಕಾರ ಇದೆ ಹಾ ಹಾಗೆ ಸ್ವಾಮಿ ನಾವು ಆ ಆತ್ಮನ ಒಂದಿಷ್ಟು ತಗೊಂಡು ಎಲ್ಲ ಜೀವ ಆಗ ಇಲ್ಲ ಹಾಗೆ ಮಾಡಿ ಬರೋದಿಲ್ಲ ಯಾಕೆ ಅವ ಆತ್ಮ ಇಷ್ಟೇ ಇಲ್ಲ. ಮುಂದೆ ಹೇಳಿದ್ರು ಹಾಗೆ ತೊಟ್ಟವನಿದ್ದಾನೆ, ಇಲ್ಲ ಅಷ್ಟು ಇಲ್ಲ. ಮತ್ತಿನ್ನೆಷ್ಟು ಹೇಳು, ನೀವು ಯಾವ್ಯಾವ ದೊಡ್ಡದಂತೆ ಅದಕ್ಕಿಂತ ದೊಡ್ಡವನಿದ್ದ ಬೃಹತ್ವಾದ ಬ್ರಹ್ಮ ಮಹತೋ ಮಹೀಯ ಅನೋಹೋ ಅನೀಯ. ಆ ಮಹಾತ್ಮನಿಗೆ ಮಹಾ ಆತ್ಮನಿಗೆ ಅಲ್ಲ, ಇಲ್ಲಿ ನೀವು ಘಟಾಕಾಶ ಜೀವ ಜೀವಾತ್ಮ ಅಂತ ಕರ್ದಕ್ಕೆ ಆ ಶಬ್ದ ನಾನು ತಂದೆ ಅಷ್ಟೇ. ಮಹಾ ಆತ್ಮ, ಈ ಮಹಾ ಆತ್ಮ ಇವರು ತರ್ತಾರಿವ್ರು ದುರಾತ್ಮ ಪಾಪಾತ್ಮ ಶಿವಾತ್ಮ ಹಾವಾತ್ಮ ಅವೆಲ್ಲ ಫೋಟೋ ಹಾಕ್ತಾರೆ, ಪೂರ್ತಿ ಯೋಚಿಸ್ತಾರೆ, ಯೋಚಿಸ್ಬಿಟ್ಟು ಆಮೇಲೆ ಮಧ್ಯಕ್ಕೆ ಮಹಾತ್ಮ ಆ ಅರ್ಥದಲ್ಲ. ಅವಯವ ವಿಕಾರಗಳಿಂದ ರಹಿತನಾದ ಆತ್ಮ, ಅವನಲ್ಲಿ ವಿಕಾರಗಳೇ ಇಲ್ಲ ಅಂದ್ಮೇಲೆ ಅವನಿಂದ ನಾವು ಜೀವಾತ್ಮ ಬಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆಕಾಶಸ್ಯ ಘಟಾಕಾಶ ವಿಕಾರ ಅವಯವ ಯಥಾ ತಥಾ ನೈವ ಆತ್ಮನಃ ಪರಸ್ಯ ಪರಮಾರ್ಥ ಸ್ವತಃ ಮಹಾಕಾಶ ಸ್ಥಾನೀಯಸ್ಯ. ಇಲ್ಲಿ ತಿಳ್ಕೋಬೇಕಾದ ಇಷ್ಟೇ ಇದೆ, ಮಹಾಕಾಶ ಸ್ಥಾನದಲ್ಲಿ ಪರಮಾತ್ಮ ತತ್ವನೇ ಇಲ್ಲ, ಘಟಾಕಾಶ ಸ್ಥಾನದಲ್ಲಿ ಜೀವಾತ್ಮನೇ ಇಲ್ಲ. ಮಹಾಕಾಶದಿಂದ ಘಟಾಕಾಶವು ಹೇಗೆ ವಿಕಾರಗೊಂಡು ಹೊರಗೆ ಬಂದಿಲ್ಲವೋ ಹಾಗೆ ಪರಮಾತ್ಮ ತತ್ವದಲ್ಲಿ ಜೀವಾತ್ಮನು ವಿಕಾರಗೊಂಡು ಹೊರಗೆ ಬಂದಿಲ್ಲ. ಇಷ್ಟೇ ಹೇಳಿದ್ರು ಇಷ್ಟೊತ್ತಂಕ. ಯಾಕೆ ವಿಕಾರಗೊಂಡು ಹೊರಗೆ ಬಂದಿಲ್ಲ ಅಂತಂದ್ರೆ, ಮಹಾಕಾಶಕ್ಕೆ ಹೇಗೆ ಅವಯವಗಳು ಇಲ್ಲವೋ ಹಾಗೆ ಪರಮಾತ್ಮ ತತ್ವದಲ್ಲಿ ಅವಯವಗಳಿಲ್ಲ. ಆದ್ದರಿಂದ ಮಹಾತ ಭಗವತ್ ತತ್ವ ಅಂದ್ರೆ ಏನು ಅಂದ್ರೆ ಮಹಾಕಾಶ. ಹೂ ಅಂತಿದ್ರಿ, ಹೂ ಅಂದ್ರಿ ಇಲ್ಲ ಸಿಸಿ ಇಟ್ಟಿದ್ರು ಭಗವತ್ ತತ್ವವು ಭಗವತ್ತು ಮಹಾಕಾಶದಂತೆ ಅಂದ್ರಿ ಆ ಸ್ಥಾನದಲ್ಲಿ ಇರಬೇಕಲ್ಲ. ನಾನು ಉದಾಹರಣೆ ಅನ್ನ ನೀವು ಅದರಂತೆ ಅಂತ ನೀವು ಉಪಯೋಗ ಮಾಡಿಲ್ಲ ಅಂದ್ರೆ ಏನಾಗ್ತದೆ, ಮಹಾಕಾಶವೇ ಭಗವತ್ತತ್ವ. ಯು ಆರ್ ಕಾಟ್, ನೀವು ಹಿಡಿಬಿಡಿದ್ರಿ ಮಹಾಕಾಶ, ಅದು ಮಹಾಕಾಶ ಭಗವತ್ತತ್ವ ಭಗವತ್ತತ್ವ ಅಲ್ಲ. ಭಗವತ್ ತತ್ವವನ್ನ ಮಹಾಕಾಶವನ್ನು ಹೇಗೆ ಗುರುತಿಸ್ತೀವೋ ಹಾಗೆ ಗುರುತಿಸ್ತೀವಿ. ಮತ್ತೆ ಘಟಾಕಾಶ ಏನು, ಜೀವ ತತ್ವ. ಘಟಾಕಾಶದಂತೆ ಜೀವ ತತ್ವ, ಮಹಾಕಾಶದಿಂದ ಘಟಾಕಾಶವು ಹೇಗೆ ಹೊರಗೆ ಬಂದಿಲ್ಲ ಹಾಗೆ ಭಗವತ್ ತತ್ವದಿಂದ ಜೀವಾತ್ಮರು ಹೊರಗೆ ಬಂದಿಲ್ಲ. ಪಾಪ ಜೀವಾತ್ಮರಲ್ಲಿ ಯಾಕೆ ಒಳಗೆ ಹೊರಗೆ ಮಾಡ್ತೀವಿ? ನಿನ್ ಬಗ್ಗೆ ನೀ ತಿಳ್ಕೋ, ನಿನ್ ಜ್ಞಾನ ನೀ ಪಡ್ಕೋ, ನೀ ಮುಕ್ತನ ಸುಮ್ಮನೆ ಹಿಂಡಿ ಬೇಡ, ಇಷ್ಟು ಜನ್ಮ ಹಿಂಡಿ ಮತ್ತೆ ಮಜಾಯ ಮಾತ್ರ ಉಂಟೆ. ಕೆಲವು ಮಂದಿ ಬಟ್ಟೆ ಹೋಗಿದ್ದಾರೆ, ಬಟ್ಟೆ ಹೋಗಿದ್ಮೇಲೆ ಅದನ್ನ ಇಲ್ಲ ಅದನ್ನ ನೀರು ಇರಬಾರ್ದು ಅಂತ ಸ್ವಲ್ಪ ಸ್ವಲ್ಪ ಸ್ವಲ್ಪ ಹೇಳಿ, ಅದು ಸ್ವಲ್ಪ ಜಾಸ್ತಿ ಹಿಂಗ್ಬಿಟ್ಟು ಕೈ ನೋವು ಅಂತ ಯಾಕೆ ಏನಾಗಿರ್ತದೆ, ಕೈ ಎಲ್ಲ ಉರಿ ಉರಿ ಆಗಿತ್ತು. ಯಾರು ಮಾಡ್ಕೊಂಡ್ರು ಹೇಗೆ ನಿನ್ನನ್ನು ನೀನ ಹಿಡ್ಕೋತೀವೋ ಈ ಜೀವಾತ್ಮನಂದ ಹಿಂಡ್ಬೇಡ ಬಿಟ್ಬಿಡು, ಯಾಕೆ ಅವ್ರಿಗೇನು ಸತ್ಯತೆ ಇಲ್ಲ. ಪ್ಲೀಸ್ ಸೀ ದಿ ನಾನ್ ರಿಯಾಲಿಟಿ ಆಫ್ ಜೀವಾತ್ಮ. See him, he doesn't exist. ಅವ ಇಲ್ಲೇ ಇಲ್ಲ, ಜೀವಾತ್ಮ ಎಲ್ಲಿದ್ದಾನೆ? ಅವನೇ ಇಲ್ಲ, ಮತ್ತೊಮ್ಮೆ ಮಕ್ಕಳು ಮರಿಯಂತೆ ವಿಲಾಸಗೇನ ಲಾಭ ಮಾಡ್ಕೊಳ್ಳೋದಿಲ್ಲ. ಸದಾ ಸರ್ವದಾ ಯಥೋಕ್ತ ದೃಷ್ಟಾಂತವನ್ನು ನ ವಿಕಾರ ನಾಭಿ ಅವಯವ ಅತ ಆತ್ಮವೀರಕೃತ ವ್ಯವಹಾರ ಮೃಷಾ ಇವ. ಏನಕ್ಕೆ ಅಂತ ಹೇಳು, ಈ ವ್ಯವಹಾರ ಎಲ್ಲ ಮಿಥ್ಯಾ. ಮೃಷಾ ಶಬ್ದದ ಅರ್ಥ ಸುಳ್ಳು ಅಲ್ಲ, ಮಿಥ್ಯಾ. ಕನ್ನಡದಲ್ಲಿ ಹುಸಿ ಅಂತ ಬರ್ತಾರೆ, ಬಟ್ ಮತ್ತೆ ನೀವು ಅದನ್ನ ಸುಳ್ಳು ಅಂತ ತಗೊಂಡ್ಬಿಡ್ತೀರಿ. ನೋ, ಸುಳ್ಳು ಅನ್ನ ಅರ್ಥ ಸರಿ ಅಲ್ಲ. ಏನದು? ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ.